ಹೇಳಿಕೊಳ್ಳುತ್ತಾನೆ. ಪಾಂಡವರೊಡನೆ ಶಕುನಿಯ ಕುತಂತ್ರದೊಂದಿಗೆ ಕೌರವರು ದ್ಯೂತವನ್ನಾಡಿ ಅವರ ಸರ್ವ ಸಂಪತ್ತನ್ನು ಸೂರೆಗೊಂಡು ದೃಪದಜೆ ಸಹಿತ ಪಾಂಡವಾನುಜರನ್ನು ತನ್ನ ವಶದಲ್ಲಿರಿಸಿ ಕುರುಕುಲೇಶನು ಓಲಗವನ್ನಿತ್ತು ಹೀಗೆನ್ನುತ್ತಾನೆ. ಪ್ರತಿಕಾಮಿಯನ್ನು ಕರೆದು ಈ ರೀತಿಯಲ್ಲಿ ಹೇಳುತ್ತಾನೆ. ಎಲ್ಲವೂ ತನನಿ ಗಲಿಲಾನೆ ತೆರಳಲ

ದಾಳಿಗೆ ಬಾಲಕಿಯ ಒಪ್ಪಿಸಿ ಕೊಟ್ಟಿರೆ ನದಿವಿನ ದಾಳಿಗೆ ಅಕಟ ಧರ್ಮಜ ಧರ್ಮಜ ದ್ರೌಪದಿಯು ರಾಜಸಭೆಯಲ್ಲಿ ದುಃಖಿಸುತ್ತಿರುವಾಗ ಕೌರವನ ಆಣತಿಯಂತೆ ವೀರದುಚ್ಯಾತನನು ಒಡನೆ ನೀರೇ ಉತ್ತಂಬರದ ತೆರಗನು ಬೋರನೆಯನು ಕುಜಕ್ಕೆ ತೋಳ್ ಮರೆ ಮಾಡಿ ಬೋಳಿಡರ್ಮಾತ್ಮಜ ಅವರ ಗೋದರ ಒದಗಿದಂತಹ ಕಷ್ಟವನ್ನು ನೆನೆಯುತ್ತಾ ದ್ರೌಪದಿಯು ತನ್ನ ಮಾವನ ಕಡೆಗೆ ನೋಡಿ ನಿಮಗೇ ದ್ರೌಪದಿಯ ಭಕ್ತಿಗೆ ಕೃಷ್ಣನು ಮೆಚ್ಚಿ ಅವಳು ಉಟ್ಟಿರುವಂತಹ ಸೀರೆ ಅಕ್ಷಯವಾಗಲೆಂದು ಹರಸುತ್ತಾನೆ. ಇತ್ತ ದುಶ್ಯಾಸನನು ಅಣ್ಣನ ಆಜ್ಞೆಯಂತೆ ದ್ರುಪದಜೆಯ ಸೀರೆಯನ್ನು ಎಳೆಯಲು ಪ್ರಾರಂಭಿಸುತ್ತಾನೆ. ಶ್ರೀಕೃಷ್ಣನ ಅನುಗ್ರಹದಿಂದ ಅಕ್ಷಯವಾದಂತಹ ಸೀರೆಯನ್ನು ದುಶ್ಯಾಸನನು ಎಳೆದು ಎಳೆದು ಎಳೆದು ಮೂರ್ಛೆ ಹೋಗುತ್ತಾನೆ. ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಅಕ್ಷಯಾಂಬರ ವಿಲಾಸ, ಭಾಗವತರು ಶ್ರೀ ರಮಾನಂದರಾವ್ ಕಟೀಲು, ಮದ್ದಳೆ ಶ್ರೀ ವಿಶ್ವೇಶ್ವರರಾವ್ ಕಟೀಲು, ಚಂಡೆ ಮತ್ತು ನಿರೂಪಣೆ ಶ್ರೀ ದುರ್ಗಾಪ್ರಸಾದ್ ದಿವಾಣ ಕಟೀಲು. ಅಕ್ಷಯಾಂಬರ ಯಕ್ಷಗಾನ ಪ್ರಸಂಗದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಈಗ ಭಕ್ತಿಗೀತೆಗಳನ್ನು ಕೇಳೋಣ. ವಿದ್ಯಾಭೂಷಣ್ ಅವರು ಹಾಡಿದ ಭಕ್ತಿಗೀತೆ. ಜಯ ದುರ್ಗೆ ಜಯ ದುರ್ಗೆ ಜಯ ಜಯ ಜಯ ಜಯ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ ಜಯ ಜಯ ಜಯ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ ಜಯ ಜಯ ಜಯ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ ಜಯ ಜಯ ಜಯ ಜಯ ದುರ್ಗೆ ಮಹಿಷ ಮರ್ದಿನಿ ಅಹಿತ ಭಂಜನಿ ಸುಜನ ರಂಜನಿ ಪಾಲಯ ಮಹಿಷ ಮರ್ದಿನಿ ಅಹಿತ ಭಂಜನಿ ಸುಜನ ರಂಜನಿ ಪಾಲಯ ಮಹಿಷ ಮರ್ದಿನಿ ಅಹಿತ ಭಂಜನಿ ಸುಜನ ರಂಜನಿ ಪಾಲಯ ಜಯ ದುರ್ಗೆ ಜಯ ದುರ್ಗೆ ಜಯ ಜಯ ಜಯ ಜಯ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ ಜಯ ಜಯ ಜಯ ಜಯ ದುರ್ಗೆ ದುರ್ಗೆ ಮಂಗಳ ದುರ್ಗೆ ದುರ್ಗತಿ ಕೊಡದಿರು ವಿಜಯ ವಿಠಲ ಪ್ರಿಯೇ ಮಂಗಳ ದುರ್ಗೆ ದುರ್ಗತಿ ಕೊಡದಿರು ದುರ್ಗೆ ಮಂಗಳ ದುರ್ಗೆ ದುರ್ಗತಿ ಕೊಡದಿರು ವಿಜಯ ವಿಠಲ ಪ್ರಿಯ ಜಯ ದುರ್ಗೆ ಜಯ ದುರ್ಗೆ ಜಯ ಜಯ ಜಯ ಜಯ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ ಜಯ ಜಯ ಜಯ ಜಯ ದುರ್ಗೆ ಜಯ ಜಯ ಜಯ ಜಯ ಜಯ ದುರ್ಗೆ ಜಯ ಜಯ ಜಯ ಜಯ ಜಯ ದುರ್ಗೆ ಈಗ ಕೇಳಿ ಬಿಕೆ ಸುಮಿತ್ರಾ ಅವರು ಹಾಡಿದ ಗೀತೆ ನನ್ನಲ್ಲಿ ಸಾವಿರ ಮೆಟ್ಟಿ ಕೋಗಿಲ ಹತ್ತುತ ಬರುತ್ತಿದೆ ಸಾವಿರ ಭಾವನೆ ಮನದಲ್ಲಿ ಗೋಪುರ ಗಂಟೆಯು ಢಣ ಢಣ ಎಂದು ಪೂಜೆಗೆ ಕರೆದಿದೆ ಭಕ್ತರನು ಮಕ್ಕಳನು ಗೋಪುರ ಗಂಟೆಯು ಧನ ಧನ ಎಂದು ಪೂಜೆಗೆ ಕರೆದಿದೆ ಭಕ್ತರನು ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಗೀತೆ ಜನುಮ ಪಾವನ ಅಮ್ಮ ನಿನ್ನ ಧ್ಯಾನವೊಂದೆ ಮುಕ್ತಿ ಸಾಧನ ಅಮ್ಮ ನಿನ್ನ ನಾಮದಿಂದ ಜನುಮ ಪಾವನ ಅಮ್ಮ ನಿನ್ನ ಧ್ಯಾನವೊಂದೆ ಮುಕ್ತಿ ಸಾಧನ ಶಾರದಾಂಬೆ ಜಯ ಜಗದಂಬೆ ಶಾರದಾಂಬೆ ಜಗದಂಬೆ ನಿನ್ನನೇ ನಂಬಿದೆ ನೀರಜಾಕ್ಷಿ ಕರುಣದಿ ಅರಸು ಎನ್ನುತ್ತ ಬೇಡುವೆ ಅಮ್ಮ ನಿನ್ನ ನಾಮದಿಂದ ಜನುಮ ಪಾವನ ಅಮ್ಮ ನಿನ್ನ ಧ್ಯಾನವೊಂದೆ ಮುಕ್ತಿ ಸಾಧನ ದೂರ ದೂರ ಇರುವ ಬಾಳತಿ